ಕೋಳಿ ಆಹಾರ ತಯಾರಿಕೆಯಲ್ಲಿ 47%, ಮಾನವನ ಆಹಾರ ತಯಾರಿಕೆಯಲ್ಲಿ 13%, ಪಿಷ್ಟ ತಯಾರಿಸುವಲ್ಲಿ 14%, ಪಶುಗಳ ಆಹಾರ ತಯಾರಿಕೆಯಲ್ಲಿ 13%, ಸಂಸ್ಕರಣೆಯಲ್ಲಿ 7%, ರಫ್ತು ಹಾಗೂ ಇನ್ನಿತರೆ 6%. ತಳಿಗಳು MAH-14-5, ಎಲೆ ಅಂಗಮಾರಿ ರೋಗ, ಕೇದಿಗೆ ರೋಗ ಹಾಗೂ ಪ್ಯುಜೋರಿಯಂ ಕಾಂಡ ಕೊಳೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹೇಮ ಮತ್ತು ನಿತ್ಯಾಶ್ರೀ ಈ ಎರಡೂ ತಳಿಗಳು ಎಲೆ ಅಂಗಮಾರಿ ರೋಗ, ಕೇದಿಗೆ ರೋಗ ಹಾಗೂ ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ಎಲ್ಲ ತಳಿಗಳು 110-120 ದಿನಗಳಿಗೆ ಕಟಾವಿಗೆ ಬರುತ್ತವೆ. ಬಿತ್ತನೆ ಕಾಲ ಮುಂಗಾರಿನಲ್ಲಿ ಮೇ ಮತ್ತು ಜೂನ್, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್, ಬೇಸಿಗೆಯಲ್ಲಿ ಜನವರಿಯಿಂದ ಫೆಬ್ರವರಿಗೂ ಬಿತ್ತನೆಗೆ ಸೂಕ್ತ. ಬಿತ್ತನೆ ಕ್ಷೇತ್ರದ ಆಯ್ಕೆ ಹಾಗೂ ತಯಾರಿ. ಹಿಂದಿನ ವರ್ಷ ಗೋವಿನ ಜೋಳ ಅಥವಾ ಇನ್ನಿತರೆ ಏಕದಳ ಧಾನ್ಯಕ್ಕೆ ಸೇರಿದ ಬೆಳೆ ಬೆಳೆದಿರದಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಹೊಲವನ್ನು ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಿದ ನಂತರ ಸಮತಟ್ಟವಾಗಿ ತಯಾರಿಸಬೇಕು. ಅರಗುವ ಕುಂಟೆಯನ್ನು ಬಳಸಿ ಮಣ್ಣನ್ನು ಬಿತ್ತನೆಯಾದಕ್ಕೆ ತರಬೇಕು. ಎಕರೆಗೆ ಬಿತ್ತನೆ ಬೀಜ 6 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 3 ಟನ್, ರಾಸಾಯನಿಕ ಗೊಬ್ಬರಗಳು ಸಾರಜನಕ 60 ಕೆಜಿ, ರಂಜಕ 30 ಕಿಲೋಗ್ರಾಂ ಮತ್ತು ಪೊಟ್ಯಾಷ್ 15 ಕಿಲೋಗ್ರಾಂ, ಸತುವಿನ ಸಲ್ಫೇಟ್ 4 ಕಿಲೋಗ್ರಾಂ. ಬೀಜೋಪಚಾರ ಅಜೋಸ್ಪೆರಿಲಮ್ ಅಥವಾ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ 6 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ. ಬೀಜೋಪಚಾರ ಮಾಡಿದಂತಹ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಿ. ಬೀಜವನ್ನು 2 ಅಡಿ ಅಂತರದ ಬೋದು ಮಾಡಿದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರದಲ್ಲಿ 2 ಅಂಗುಲಕ್ಕಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆ ಮಾಡುವುದು. ನೀರಾವರಿಯಲ್ಲಿ 20 ಕಿಲೋಗ್ರಾಂ ಸಾರಜನಕ ಮತ್ತು ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ರಂಜಕ, ಪೊಟ್ಯಾಶ್ ಮತ್ತು ಸತುವಿನ ಸಲ್ಫೇಟನ್ನು ಬಿತ್ತನೆ ಮಾಡುವುದಕ್ಕೆ ಮುಂಚೆ ಮಣ್ಣಿನಲ್ಲಿ ಸೇರಿಸುವುದು. ಮೊದಲನೇ ಮೇಲುಗೊಬ್ಬರವಾಗಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕವನ್ನು ಬಿತ್ತನೆ ಮಾಡಿದ 3ರಿಂದ 4ನೇ ವಾರದಲ್ಲಿ ಕೊಟ್ಟು ಮತ್ತೊಮ್ಮೆ 20 ಕಿಲೋಗ್ರಾಂ ಸಾರಜನಕವನ್ನು 6ರಿಂದ 7ನೇ ವಾರದಲ್ಲಿ ಕೊಡುವುದು. ಪ್ರತಿ ಸಾರಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವಾಗ ಸಾಲಿನಲ್ಲಿ ಹಾಕಿ ಮಣ್ಣು ಮುಚ್ಚುವುದು ಮತ್ತು ಭೂಮಿಯಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಳುವುದು. ಬಿತ್ತಿದ 15-20 ದಿವಸ ಮತ್ತು 30-35 ದಿವಸಗಳಲ್ಲಿ ಎಡೆಕುಂಟೆ ಒಡೆದು ಕಳೆ ನಿಯಂತ್ರಣ ಮಾಡಬಹುದು. ನೀರಾವರಿ ಮತ್ತು ಅಂತರ ಬೇಸಾಯ ಮಣ್ಣು ಮತ್ತು ಅವಗುಣವನ್ನು ಅನುಸರಿಸಿ ಮರಳು ಮಿಶ್ರಿತ ಮಣ್ಣಿನಲ್ಲಿ 8 ದಿನಗಳಿಗೊಮ್ಮೆ, ಕಪ್ಪು ಮಣ್ಣಿನಲ್ಲಿ 15 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮಳೆಯಾಶ್ರಿತ ಅಥವಾ ಒಣ ಬೇಸಾಯದಲ್ಲಿ ಅಥವಾ ನೀರಿನ ಕೊರತೆ ಇದ್ದಲ್ಲಿ ಬೆಳೆಯ ಸಂದಿಗ್ಧ ಹಂತಗಳಾದ ಹೂವಾಡುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ತಪ್ಪರೆ ನೀರು ಹಾಯಿಸಬೇಕು. ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಗಳು ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ ಹಾಗೂ ಅವರೆ HA-3 ಮತ್ತು HA-4 ತಳಿಗಳನ್ನು 2:2 ಅನುಪಾತದಲ್ಲಿ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುವುದು ಹಾಗೂ ಅಧಿಕ ಲಾಭವನ್ನು ಸಹ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ 9148979942. ನಮಸ್ಕಾರಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೊಂದು ಪ್ರಕಟಣೆ, ಕೇಳುಗರೆ ಗಮನಿಸಿ. ಇದೇ ಶುಕ್ರವಾರ 12ರಂದು ಬೆಳಗ್ಗೆ 9 ಗಂಟೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ವಿಷಯ ಹೃದಯಾಘಾತವನ್ನ ತಡೆಗಟ್ಟುವ ಕ್ರಮಗಳು. ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯ ಇಂಡಿಯಾನಾ SGM ಆರ್ಟ್ ಸೆಂಟರ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272 ಮತ್ತು ಲ್ಯಾಂಡ್ಲೈನ್ ಸಂಖ್ಯೆ 08194-29-5649. ಕೇಳುಗರೆ ಗಮನಿಸಿ, ಹೃದಯಾಘಾತವನ್ನು ತಡೆಗಟ್ಟುವ ಕ್ರಮಗಳ ಕುರಿತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ 12ರಂದು ಬೆಳಗ್ಗೆ 9 ಗಂಟೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳ ಕುರಿತು ಚಿತ್ರದುರ್ಗದ ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪಶುಸಂಗೋಪನೆ ಇಲಾಖೆಯ ಒಂದು ಕಾರ್ಯಕ್ರಮಗಳ ಬಗ್ಗೆ, ಅಂದರೆ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಅಥವಾ ಯೋಜನೆಗಳಿದ್ದಾವೆ, ಮತ್ತು ಅವು ನಮಗೆ ಅಂದರೆ ನಮ್ಮ ರೈತ ಬಾಂಧವರಿಗೆ ಅಥವಾ ಪಶುಪಾಲನೆ ಮಾಡುವಂಥ ನಮ್ಮ ರೈತರಿಗೆ ಯಾವ ರೀತಿಯ ಅನುಕೂಲ ಆಗ್ತವೆ, ಅದರ ಬಗ್ಗೆ ಇವತ್ತು ನಾವು ವಿವರವಾಗಿ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿ ಮಾಡಿಕೊಡ್ತಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಕಲ್ಲಪ್ಪ ಅವರು. ನಮಸ್ಕಾರ ಸರ್. ನಮಸ್ಕಾರ ಸಿದ್ದಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾನುವಾರು ಸಾಕಣೆದಾರರಿಗೆ ಅಥವಾ ಪಶುಪಾಲನೆ ಮಾಡುವಂಥವರಿಗೆ ತಮ್ಮ ಇಲಾಖೆಯಿಂದ ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಎರಡು ಜಾಯಿಂಟ್ ಆಗಿ ಮಾಡುವಂಥ ಯೋಜನೆಗಳನ್ನು ಇರ್ಬೋದು, ಯಾವ್ಯಾವ ಯೋಜನೆಗಳು ಅಥವಾ ಕಾರ್ಯಕ್ರಮಗಳಿದ್ದಾವೆ, ಅವು ಯಾವ ರೀತಿ ಅನುಕೂಲ ಆಗ್ತವೆ, ಅದರ ಬಗ್ಗೆ ವಿವರವಾಗಿ ಹೇಳಿ. ಹೌದು, ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯ ಸೇವೆ ಇಲಾಖೆ ಚಿತ್ರದುರ್ಗ, ನಾವು ಪಶುಪಾಲನೆ ಮತ್ತು ಪಶುವೈದ್ಯ ಸೇವೆ ಇಲಾಖೆಯಿಂದ ಸೇವೆಯ ಕೊಡೋದ್ರ ಜೊತೆಗೆ ನಾವು ಉಚಿತ ಸೇವೆಯನ್ನು ಕೊಡ್ತಾ ಇದ್ದೇವೆ. ಈಗ ಏನು ರೈತ ಬಾಂಧವರು, ನಮ್ಮ 156 ಸಂಸ್ಥೆಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಇದ್ದಾವೆ. 6 ತಾಲೂಕಿನಲ್ಲಿ 156 ಸಂಸ್ಥೆಗಳಿಂದ ಮೂಲಕ ನಾವು ಈಗ ಉಚಿತ ಸೇವೆಯನ್ನು ರೈತರಿಗೆ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿದ್ದಾವೆ. ಇದ್ರ ಬಗ್ಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ ಮಾಹಿತಿ ಹೆಚ್ಚು ಸಿಕ್ಕರೆ ಅದರ ಸದುಪಯೋಗ ನಮ್ಮ ರೈತರು ಪಡ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮಲ್ಲಿರುವ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈಗ ಉದಾಹರಣೆಗೆ ನಮಗೆ ನಮ್ಮಲ್ಲಿ ರಾಷ್ಟ್ರೀಯ ಕೃತಕ ಗರ್ಭಧಾರಣ ಯೋಜನೆ ಅಂತ ಇದೆ. ಇದು ಕೇಂದ್ರ ಸರ್ಕಾರದ ಸಹಯೋಗದ ಜೊತೆಗೆ ನಾವು ನಡೆಸ್ತಾ ಇದ್ದೀವಿ. ಇದು ಹೇಗೆ ಅಂತಂದರೆ, ನಮ್ಮಲ್ಲಿ ಆಲ್ರೆಡಿ ಈ ಕೃತಕ ಗರ್ಭಧಾರಣೆ ನಾವು ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರ 50% ಒಳಗಡೆ ಕೃತಕ ಗರ್ಭಧಾರಣೆ ಸೇವೆ ಹಳ್ಳಿಗಳಲ್ಲಿ ತಲುಪಿದ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ನಾವು ಮನೆ ಬಾಗಿಲಿಗೆ ಉಚಿತವಾಗಿ ಈ ಒಂದು ಕೃತಕ ಗರ್ಭಧಾರಣಾ ಯೋಜನೆಯನ್ನು ಹೈ ಈಲ್ಡಿಂಗ್ ಹೆಚ್ಚು ಹಾಲು ಕರೆಯುವ ಏನು ವೀರ್ಯ ನಡಿಕೆಯನ್ನು ಒಪ್ಪಿಸಿಕೊಂಡು ಈ ಒಂದು ಸೇವೆ ಕೊಡ್ತಾ ಇದ್ದೀವಿ. ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಮೊದಲು ಇದರ ಪೂರ್ವ ನಾವು ಏನು ವೀರ್ಯ ನಡಿಕೆಯ ಸ್ಟ್ರಾ ಬಾಬ್ 15 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ರೈತರಿಗೆ ಸೇವೆ ಕೊಡ್ತಿದ್ವಿ. ಆದರೆ ಈ ಒಂದು ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಮನೆ ಬಾಗಿಲಿಗೆ ನಾವು ಈ ಸೇವೆಯನ್ನು ಕೊಡ್ತೀವಿ. ಇದರ ಉದ್ದೇಶ ಇಷ್ಟೇ, ಪ್ರತಿಯೊಂದು ನೂಕ್ ಅಂಡ್ ಕಾರ್ನರ್ ಅಂದರೆ ಪ್ರತಿಯೊಂದು ಹಳ್ಳಿಗಳಿಗೂ ನಮ್ಮ ಈ ಕೃತಕ ಗರ್ಭಧಾರಣೆ ಸೇವೆ ಲಭ್ಯ ಆಗಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಎಲ್ಲ ಹಳ್ಳಿಗಳನ್ನು ಐಡೆಂಟಿಫೈ ಮಾಡಿ ಒಂದು ಅಥವಾ ಎರಡು ಹಳ್ಳಿಗೆ ಒಬ್ಬೊಬ್ಬರನ್ನ ನಾವು ಕೃತಕ ಗರ್ಭಧಾರಣಾ ಟೆಕ್ನಿಷಿಯನ್ಸ್ ಅಂತಂದು ಒಂದು ಆನ್ಲೈನ್ ಮ್ಯಾಪಿಂಗ್ ಮಾಡ್ತೀವಿ. ಅವರಿಗೆ ಆ ಹಳ್ಳಿಗೆ ಅವರೇ ಹೋಗಿ ಅಲ್ಲಿ ಯಾವುದೇ ಹಸು ಈಟಿಗೆ ಬರಲಿ ಅಥವಾ ಬೆದಿಗೆ ಬರಲಿ ಅವರು ಅಲ್ಲಿ ಹೋಗಿ ಕೃತಕ ಗರ್ಭಧಾರಣ ಮಾಡಿ ಒಂದು ಇನಾಫ್ ಅಂತ ತಂತ್ರಾಂಶದಲ್ಲಿ ಅವರು ಅಪ್ಲೋಡ್ ಮಾಡಬೇಕು. ಅವರಿಗೆ ನಾವು ಇನ್ಸೆಂಟಿವ್ಸು ಕೊಡ್ತೀವಿ. ಕೃತಕ ಗರ್ಭಧಾರಣ ಮಾಡಿದರೆ 50 ರೂಪಾಯಿ, ಅದು ಗರ್ಭ ಪರೀಕ್ಷೆ ಮಾಡಿ ಪಾಸಿಟಿವ್ ಇತ್ತಂದರೆ 100 ರೂಪಾಯಿ, ಕರು ಹಾಕಿದರೆ 150 ರೂಪಾಯಿ, ಈ ರೀತಿ ಇನ್ಸೆಂಟಿವ್ಸ್ಗೂ ಉಂಟು. ಆ ರೀತಿ ಒಂದು ಸಾರಿ ಅದು ಕೃತಕ ಗರ್ಭಧಾರಣ ಮಾಡಿದರೆ ಅದು ಕೊನೆ ಕರು ಹಾಕುವವರಿಗೆ ಕರುವನ್ನು ಮತ್ತು ನಾವು ಓಲೆ ಹಾಕಿ ಅದನ್ನು ನಾವು ಇನಾಫ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇದರ ಸದುಪಯೋಗ, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಇದು ಸಾಕಷ್ಟು ಕೇಂದ್ರ ಸರ್ಕಾರ ಇದಕ್ಕೆ ದುಡ್ಡನ್ನು ವೇಸ್ಟ್ ಮಾಡ್ತಾರೆ. ಇದನ್ನು ನಮ್ಮ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಇದು ಒಂದು. ನೆಕ್ಸ್ಟ್, ಇದರ ಜೊತೆಗೆ ನಾವು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ಕಾಲು ಬಾಯಿ ಜ್ವರ ಇರ್ಬೋದು ಮತ್ತು ಕಂದು ಹಾಕುವ ಏನು ಬ್ರೂಸೋಲಸಿಸ್ ಅಂತೀವಿ, ಇದು ಜೂನಾಟಿಂಗ್ ಪಾರ್ಸೆಟ್ ಬ್ರೂಸೋಲಸಿಸ್ ಅಂದ್ರೆ ಇದು ಮಾನವನಿಗೂ ಬರುತ್ತೆ, ಆ ಮಾನವನಿಗೂ ಬಂದರೂ ಹೆಚ್ಚು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವು ಎರಡನ್ನು ನಿಯಂತ್ರಿಸುವ ಮಟ್ಟದಲ್ಲಿ ನಾವು ಒಂದು ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕಾ ಕಾರ್ಯಕ್ರಮ, ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಇದು. ಇದರಲ್ಲಿ ನಾವು FMD ಅಂತ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತೀವಿ, ಮತ್ತು ಬ್ರೂಸೋಲಸಿಸ್ ಅಂತ ಕಂದು ಹಾಕುವ ರೋಗ. ಅಂದ್ರೆ ಕಂದು ಹಾಕಂದ್ರೆ 3 ತಿಂಗಳು ಗಬ್ಬಾದ ತಕ್ಷಣ ಅದು ಕಂದು ಹಾಕ್ಬಿಡ್ತೈತಿ. ಕಂದು ಹಾಕಿದ ಅಂತ ಜಾನುವಾರುಗಳನ್ನ ನಮ್ಮ ಇಲಾಖೆಯ ಸಿಬ್ಬಂದಿ ಇರ್ಬೋದು ಅಧಿಕಾರಿಗಳು ಅದನ್ನ ನೀವು ಬೇರೆ ಕೈಯಲ್ಲಿ ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಆ ಮನುಷ್ಯನಿಗೂ ರೋಗ ಬರೋದು ತೊಂದರೆ ಆಗ್ತಾ ಉಂಟು. ಅದಕ್ಕೋಸ್ಕರ ಈ ಎರಡೂ ಕಾಯಿಲೆಯನ್ನು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ನಾವು ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಇದರ ಉಪಯೋಗವನ್ನು ಪ್ರತಿ 6 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೀವಿ. ಇದು ಎಸ್ಪೆಷಲಿ ಕಂದು ಹಾಕುವ ರೋಗದ ವಿರುದ್ಧ ನಾವು 4 ತಿಂಗಳಿಂದ 8 ತಿಂಗಳು ಹೆಣ್ಣು ಕರುಗಳಿಗೆ ಮಾತ್ರ ಹಾಕ್ತೀವಿ. ಅದು ಲೈಫ್ ಟೈಮ್ ಒಂದೇ ಸಾರಿ ಹಾಕೋದು. ಒಂದು ಸಾರಿ ಹಾಕಿದ್ರೆ ಆ ರೋಗ ನಿರೋಧಕ ಶಕ್ತಿ ಆ ಕರು ಅಂತಂದ್ರೆ ಮುಂದೆಂದೂ ಆ ರೋಗ ಕರುವಿನಲ್ಲಿ ಅಥವಾ ಹಸುನಲ್ಲಿ ಮುಂದೆ ಅದು ಹಸು ಆದ್ರೂ ಬರೋದಿಲ್ಲ. ಅದು ಒಂದು ಲೈಫ್ ಟೈಮ್ ಒಂದು ಸಾರಿ ಹಾಕ್ತೀವಿ. ಅದು 4 ತಿಂಗಳಿಂದ 8 ತಿಂಗಳು ಹೆಣ್ಣು ಕರುಗಳಿಗೆ ಮಾತ್ರ ಕಂದು ಹಾಕೋ ರೋಗದ ಲಸಿಕೆ ಹಾಕ್ತೀವಿ. ಅದೇ ಇದು ನಾವು ಕಾಲ್ಜ್ವರ ಬಾಯಿಜ್ವರದ ಲಸಿಕೆಯನ್ನು ಪ್ರತಿ 6 ತಿಂಗಳಿಗೆ ಒಂದ್ಸರಿ ನಾವು ಲಸಿಕೆಯನ್ನು ಹಾಕ್ತಿದ್ದೀವಿ. ಈಗ ನಾವು ಸೆಪ್ಟೆಂಬರ್ 1 ಪ್ರಾರಂಭ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಿದ್ದೀವಿ. ಅದರ ಸದುಪಯೋಗ ನಮ್ಮ ರೈತರು ಪಡೆದುಕೊಳ್ಬೇಕು. ಹಾಗೆ ನಮ್ಮ ಸ್ಟೇಟ್ ಸೆಕ್ಟರ್ನಲ್ಲಿ ಮುಖ್ಯಮಂತ್ರಿ ಅಮೃತ್ ಜೀವನ ಯೋಜನೆ ಅಂತಂದು ಹೈನುಗಾರಿಕೆಗೆ ನಾವು ಸಹಾಯಧನ ಕೊಡ್ತಿದ್ವಿ. ಆ ಸಹಾಯಧನ ಯೋಜನೆಯನ್ನು ನಾವು ಏನು ತಾಲೂಕಿನ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿ ಇರುತ್ತೆ. ಅಲ್ಲಿಯ ನಮ್ಮ ಸಹಾಯಕ ನಿರ್ದೇಶಕರು ಮೆಂಬರ್ ಸೆಕ್ರೆಟರಿ ಸಹಕಾರ್ಯದರ್ಶಿ ಆಗಿರ್ತಾರೆ. ಅದರ ಇದು ಇದಕ್ಕೆ ಅವರು ಎಲ್ಲ ಏನು ಪಬ್ಲಿಕೇಶನ್ ಕೊಟ್ಟು ಏನು ಅಪ್ಲಿಕೇಶನ್ ಇನ್ವೈಟ್ ಮಾಡಿ ಅದನ್ನು ನಮ್ಮ ಶಾಸಕರ ಮುಂದೆ ಮತ್ತು ಆ ಸಮಿತಿಯ ಮುಂದೆ ಇಟ್ಟು ಆಯ್ಕೆ ಮಾಡಿ ಕೊಟ್ಟರೆ ಈಗ ಆಲ್ರೆಡಿ ಈ ಕಾರ್ಯಕ್ರಮ ಆಗಲೇ ಆಗೋಗಿದೆ. ಈಗ ಅದರ ಉಪಯೋಗ ಮುಂದಿನ ದಿವಸಗಳಲ್ಲಿ ಬರ್ತಾನೆ ಇರ್ತದೆ. ಇದು ಜನಗಳಲ್ಲಿ ಇದು ಕೋತೆ ಇದ್ದರೆ ಅವರು ಕಾರಣ ಲೋಕಲ್ ಸ್ಥಳೀಯ ಪಶುವೈದ್ಯ ಸಂಸ್ಥೆಗಳಿಗೆ ಅಥವಾ ನಮ್ಮ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೇಳಿಕೊಂಡು ಯಾವಾಗ ಬರುತ್ತೆ ಇದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಕೇಳಿಕೊಂಡ್ರೆ ಅವರು ಇಂತಿಂಥ ದಿವಸಗಳು ಬರುತ್ತೆ ಇಷ್ಟು ಟಾರ್ಗೆಟ್ ಇರುತ್ತೆ ಅದು ಒಂದು ತಾಲೂಕಿಗೆ ಇಷ್ಟು ಟಾರ್ಗೆಟ್ ಅಂತ ಇರುತ್ತೆ. ಅದಕ್ಕೆ SC ST ಜನರಲ್ಲು ಮತ್ತು ಕೋಟಾ ಏನಿರಬೇಕು ರೋಸ್ಟರ್ ಪ್ರಕಾರ ಇರುತ್ತೆ. ಅದರ ಬಗ್ಗೆ ಅವರು ತಾಲೂಕು ಸಮಿತಿಯಲ್ಲಿ ಇಟ್ಟುಕೊಂಡು ಅನುಮೋದನೆ ಪಡ್ಕೊಂಡು ಅವರು ಏನು ಈ ಒಂದು ಮುಖ್ಯಮಂತ್ರಿ ಅಮೃತ ಜೀವನ ಯೋಜನೆ ಅಂದರೆ 62,000 ರೂಪಾಯಿ ನಾವು ಟೋಟಲ್ ಕಾಸ್ಟ್ ಇರುತ್ತೆ. ಅದರಲ್ಲಿ SC ST ಗಳಿಗೆ 40% ಸಬ್ಸಿಡಿ ಇರುತ್ತೆ ಮತ್ತು ಜನರಲ್ಲಿ 25% ಸಬ್ಸಿಡಿ ಇರುತ್ತೆ. ಆ ಸಬ್ಸಿಡಿಯನ್ನು ನಾವು ಅವರ ಉಪಯೋಗ ಸದುಪಯೋಗ ಪಡ್ಕೊಳ್ಬೇಕಾಗುತ್ತೆ. ಹಾಗೆ ಅಮೃತ ಸಿರಿ ಅಂತ ಒಂದು ಇಲ್ಲಿವರೆಗೂ ಕಾರ್ಯಕ್ರಮ ಆಯಿತು ನಮ್ಮಲ್ಲಿ. ಅಮೃತ ಸಿರಿ ಅಂತಂದರೆ ನಮ್ಮಲ್ಲಿ ಅಮೃತ್ ಮಾಲ್ ಕಾವಲುಗಳಲ್ಲಿದ್ದು ಅಮೃತ್ ಮಾಲ್ ಕಾವಲಲ್ಲಿ ಈ ಹೆಣ್ಣು ಪಡ್ಡೆ ಕರುಗಳು ಮತ್ತು ಹೆಣ್ಣು ಹಸುಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದನ್ನು ಹಿಂದೆ ಏನು ಮಾಡ್ತದಂದ್ರೆ ನಮ್ಮ ಅಮೃತ್ ಮಾಲ್ ಕಾವಲ್ನಲ್ಲಿ ಗಂಡು ಕರುಗಳನ್ನು ಆಕ್ಷನ್ ಮೂಲಕ ಮಾಡಿ ಮಾರ್ತಾಯಿದ್ರು. ಅಲ್ಲಿ ಕಾಂಪಿಟೇಷನ್ ಹೆಚ್ಚಿಗೆ ಆಗಿ ಅದರ ನಮ್ಮ ಬುಕ್ ವ್ಯಾಲ್ಯೂ 50,000 ಇದ್ರೆ 1,00,000 to 1.5 lakh ಇದ್ರಲ್ಲಿ ಕರಿತಾ ಇದ್ರು. ಆದರೆ ಅದು ಜನಗಳಿಗೆ ಇದಾಗುತ್ತೆ ಅಂತಂದು ನಾವೇ ಈಗ ಅಮೃತ ಸಿರಿ ಅಂತ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲಿ ಹುಟ್ಟುವ ಹೆಣ್ಣು ಕರುಗಳು ಮತ್ತು ಪಡ್ಡೆ ಕರುಗಳನ್ನ ರೈತರಿಗೆ ಒಂದು 10% ಬುಕ್ ವ್ಯಾಲ್ಯೂ ಇರ್ತೈತಿ. ಆ ಕರುಗಳ ವ್ಯಾಧಿ ಅಲ್ಲಿ ನಮ್ಮಲ್ಲಿ ಒಂದು 30,000 ಇದ್ರೆ 3,000 ಕಟ್ಟಬೇಕು. ಆ ಒಂದು ನಮ್ಮಲ್ಲಿ ಆಯ್ಕೆಯನ್ನು ಸಮಿತಿ ಇದೆ. ಅದು MLA ಅಧ್ಯಕ್ಷತೆ ಸಮಿತಿಯಲ್ಲಿ ತಾಲೂಕು ಲೆವೆಲ್ ಸಮಿತಿ MLA ಅಧ್ಯಕ್ಷತೆ ಸಮಿತಿ ಇರುತ್ತೆ. ಆಯ್ಕೆಯಾಗಿ ಅವರು 3,000 ರೂಪಾಯಿ ಕಟ್ಟಿದ್ರೆ ಆ ಹೆಣ್ಣು ಕರುಗಳನ್ನು ಪಡ್ಕೊಳ್ಬಹುದು ಮತ್ತು ತಾವು ಅದನ್ನು ಸಾಕಾಣಿಕೆ ಮಾಡಿಕೊಂಡು ಬೆಳೆಸ್ಕೋಬಹುದು ಸಂತಾನೋತ್ಪತ್ತಿ ಮಾಡ್ತಾನೆ. ಹಾಗೆ ನಮ್ಮಲ್ಲಿ ಹಾಲು ಕರೆಯುವ ಯಂತ್ರಗಳನ್ನು ನಾವು ಎಸ್ಪೆಷಲಿ ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಚಿತ್ರದುರ್ಗ ಒಂದು 4 ಡಿಸ್ಟ್ರಿಕ್ಟ್ನಲ್ಲಿ ತಗೊಂಡಿದ್ದಾರೆ ಪೈಲಟ್ ಪ್ರಾಜೆಕ್ಟು. ಹಾಲು ಕರೆಯುವ ಯಂತ್ರಗಳನ್ನು SC ST ಗಳಿಗೆ ಕೊಡೋದಂತಂದು ಈಗ ಆಲ್ರೆಡಿ ಅದರ ಫಲಾನುಭವಿಯನ್ನು ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿಕೊಂಡು ಈಗ ಆಲ್ರೆಡಿ ತಾಲೂಕಿಗೆ 5-6 ಹಾಲು ಕರೆಯುವ ಯಂತ್ರಗಳು ಅದನ್ನು 10% ಅವ್ರದ ವಂತಿಕೆ ಇರುತ್ತೆ. ಇನ್ನು 90% ಸಹಾಯಧನ ಇರುತ್ತೆ. ಆ ವಂತಿಕೆಯನ್ನು ಪಡ್ಕೊಂಡು ನಾವು ಆಲ್ರೆಡಿ ಈಗ ಆಯ್ಕೆ ಮಾಡಿಕೊಂಡು ಅದನ್ನು ವಿತರಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಹಾಗೆ ಈ ಜಾನುವಾರು ಸಾಕಾಣಿಕೆ ಈ ಹೈನುಗಾರಿಕೆ ಹೆಚ್ಚು ಹಾಲು ಕಡಿಯುವ ಏನು ರಾಸುಗಳಾದವು HF ಇರ್ಬೋದು JC ಇರ್ಬೋದು ನಮ್ಮ ಕೊಟ್ಟಿಗೆಯಲ್ಲಿ ಏನಾದರೆ ರಫ್ ಕೊಟ್ಟಿಗೆ ಇರುತ್ತೆ. ಕೊಟ್ಟಿಗೆ ರಫ್ ಆಗಿರುತ್ತೆ. ಆ ಜಾನುವಾರು ಹೆಚ್ಚು ಹಾಲು ಉತ್ಪಾದನೆ ಮತ್ತು ಬಾಡಿಯ ವೈಟ್ ಹೆಚ್ಚಿಗೆ ಇರುತ್ತೆ. ಅವು ಮಲಗಿದಾಗ ಮತ್ತು ಏಳುವಾಗ ಹೆಚ್ಚು ಗಾಯಗಳಾಗುತ್ತೆ. ಆಮೇಲೆ ಸಿಮೆಂಟ್ ಕಾಂಕ್ರೀಟ್ ಕೆಲವರೆಲ್ಲ ಮಾಡಿಸಿರ್ತಾರೆ ಅದು ಅಲರ್ಜಿ ರಿಯಾಕ್ಷನ್ ಆಗಿ ಚಪ್ಪೆಗಳೆಲ್ಲ ಗಾಯ ಆಗೋದು ಆಗುತ್ತೆ. ಅದನ್ನೆಲ್ಲ ತಡೆಗಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಒಂದು ರಬ್ಬರ್ ಮ್ಯಾಟ್ ಅನ್ನು ಕೊಡುವ %50 ಸಾಯಿರದಲ್ಲಿ ಈಗ ಆಲ್ರೆಡಿ ನಾವು ರಬ್ಬರ್ ಮ್ಯಾಟನ್ನು ಸುಮಾರು 6,150 ರೂಪಾಯಿ ಒಂದು ಮ್ಯಾಟ್ ಇರುತ್ತೆ. ಅದು ಸ್ಪೆಸಿಫೈಡ್ 2 ಇಂಚ್ ದಪ್ಪ ಇರೋದು ಮತ್ತು ಅದು 6-1 ಸ್ಪೆಸಿಫಿಕೇಶನ್ ಮ್ಯಾಟಿಗೆ ರೇಟ್ ಇರುತ್ತೆ. ಅದು 50% ಸಾಯಿರದಲ್ಲಿ ನಾವು ಆಲ್ರೆಡಿ ಈಗ ಕಾರ್ಯೋನ್ಮುಖರಾಗಿದ್ದೀವಿ. ಅದನ್ನು ಕೊಡ್ತಾ ಇದ್ದೀವಿ. ಅದೂ ಸಹ ನಾವು ಈಗ ಏನು ಎಲ್ಲ ಕಾರ್ಯಕ್ರಮಗಳ ಅಲ್ಲಿ ಆಯ್ಕೆ ಸಮಿತಿ ತಾಲೂಕು ಮಟ್ಟದಲ್ಲಿ ಆ ಶಾಸಕರು ಅಧ್ಯಕ್ಷರಾಗುತ್ತೆ. ಸಾಕಷ್ಟು ಕಾರ್ಯಕ್ರಮಗಳು ನಾವೇನು ಪಶುಭಾಗ್ಯ ಇರ್ಬೋದು ಎಲ್ಲ ಯುವಗಳ ಆಯ್ಕೆ ಪ್ರಕ್ರಿಯೆ ತಾಲೂಕು ಶಾಸಕರ ಒಂದು ಆಯ್ಕೆ ಸಮಿತಿ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕಾದ ಇದನ್ನು ಸಹ ನಾವು ಅಪ್ಲಿಕೇಶನ್ ಇನ್ವೈಟ್ ಮಾಡ್ತೀವಿ. ಅಪ್ಲಿಕೇಶನ್ ಬಂದು ಏನು ಅವ್ರಿಗೆ ಗುರಿ ಕೊಟ್ಟಿರ್ತೀವಿ ಆ ಗುರಿಗಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಬಂದರೆ ಅವ್ರ ಹತ್ರ ಶಾಸಕರ ಹತ್ರ ಹೋಗಿ ಆ ಸಮಿತಿ ಸಭೆ ಕರೆದು ಅದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಗುರಿಗಿಂತ ಕಡಿಮೆ ಅಪ್ಲಿಕೇಶನ್ ಬಂದರೆ ತಾವು ಅವರ ಗುರಿಗಿಂತ ಕಡಿಮೆ ಅಪ್ಲಿಕೇಶನ್ ಬರೋದ್ರಿಂದ ಅವ್ರು ಸೆಲೆಕ್ಷನ್ ಮಾಡೋದೇನಿಲ್ಲ. ಶಾಸಕರ ಗಮನಕ್ಕೆ ತಂದು ಸರ್ ನಾವು ಇಷ್ಟು ಕರೆದಿದ್ವಿ ಅಪ್ಲಿಕೇಶನ್ 100 ಜನ ಇದು ಗುರಿ ಇತ್ತಂದರೆ ಅಲ್ಲಿ 90 ಜನ ಅಷ್ಟೇ ಬಂದಾರೆ ನಾವು 90 ಜನ ಪಟ್ಟಿ ಮಾಡಿದ್ದೀವಿ ನಮ್ಮಿಂದ ಅನುಮೋದನೆ ಪಡ್ಕೋತೀವಿ ಅಂತ ಅವ್ರು ಆಲ್ರೆಡಿ ಅದನ್ನು ವಿತರಣೆ ಮಾಡೋಕ್ಕೆ ಕ್ರಮ ಕೈಗೊಳ್ಬೋದು. ಈ ನಿಟ್ಟಿನಲ್ಲಿ ಕೆಲವೊಂದು ತಾಲೂಕುಗಳು ಹೆಚ್ಚಿಗೆ ಇತ್ತೀಚೆಗೆ ಬಂದರೆ ತಾಲೂಕಲ್ಲಿ ಎಷ್ಟು ಟಾರ್ಗೆಟ್ ಇದೆ ಅದಕ್ಕಿಂತ ಕಡಿಮೆನೇ ಇದ್ದಾವೆ. ನಾವು ಅದಕ್ಕೆ ಕಡಿಮೆ ಇದ್ದ ತಾಲೂಕುಗಳು ನೀವು ಡೈರೆಕ್ಟಾಗಿ ಫಲಾನುಭವಿಗಳ ಪಟ್ಟಿ ತಗೊಂಡು ನೀವು ಕೊಡೋಕ್ಕೆ ಕ್ರಮ ಕೈಗೊಳ್ಳಿ. ಹೆಚ್ಚಿಗೆ ಬಂದಲ್ಲಿ ನೀವು ತಾಲೂಕು ಮಟ್ಟದ ಏನು ಸಮಿತಿ ಇದೆಯಲ್ಲ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರಲ್ಲಿಂದ ಅದನ್ನು ಅನುಮೋದನೆ ಪಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಈಗ ಆಲ್ರೆಡಿ ನಾವು ಹೇಳ್ರಿ. ಇದು ಜೊತೆ ಜೊತೆಯಾಗಿ ಈಗ ಏನು ನಾನು 50% ಸಹಾಯಧನದ ಒಂದು ಏನು ನೆಲ ಹಾಸಿಗೆ ರಬ್ಬರ್ ಮ್ಯಾಟ್ ಅನ್ನು ಹೇಳಿದ್ವಿ. ಈಗ ಅದು SC/ST ಇನ್ನೊಂದು ಸ್ಕೀಮ್ ಬಂದಿದೆ. ಅದು ಆ ಸ್ಕೀಮ್ನಲ್ಲಿ ನಾವು 90% ಸಹಾಯಧನ 10% ಅವರಿಂದ ವಂತಿಕೆಯನ್ನು ಪಡ್ಕೊಳ್ತಿದ್ದೀವಿ. ಈಗ ಎರಡೂ ಇವು ಬಂದರಿಂದ ಒಂದ್ಮೇಲೆ ಫಸ್ಟ್ ನಾವು ಅದನ್ನು 50% ಸಹಾಯಧನದಲ್ಲೂ SC/ST ನಮಗೆ ಇಷ್ಟು ಕೋಟ ಕೊಡಬೇಕಂತ ಇದೆ, ಇಷ್ಟು ಗುರಿ. ಯಾಕಂದ್ರೆ ಇಷ್ಟು ಜನರಲ್ಲಿಗೆ ಇಷ್ಟು SC/ST ಕೊಡಬೇಕಂತ ಇದೆ. ಈಗ ಇನ್ನೊಂದು ಇದ್ರ ಜೊತೆಗೆ ಬಂದರದಿಂದ ನಮ್ಮ ಸ್ಕೀಮ್ ಸಹಾಯಧನ ಈಗ 90% ಸಹಾಯಧನ ಇದೆ, ಇದರಲ್ಲಿ 10% ಅಷ್ಟೇ ವಂತಿಕೆ. ಅದು ಉದಾಹರಣೆಗೆ ಅಲ್ಲಿ ನಾವು 6,000 ಮ್ಯಾಟಿಗೆ ನೀವು ಇಲ್ಲಿ 600 ರೂಪಾಯಿ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಸ್ಕೀಮ್ ಅಲ್ಲಿ. ಅದಕ್ಕೋಸ್ಕರ ನಾವು ಫಸ್ಟ್ ಅದನ್ನ ನೀವು ಮೊದಲಿನ ಸ್ಕೀಮ್ ಏನಿದೆಯಲ್ಲ 50-50% ಅನ್ನು ಅಡ್ಜಸ್ಟ್ ಮಾಡಿ ನಂತರ ಈಗ SC/ST ಏನು 90% ಸಹಾಯಧನ ಮತ್ತು 10% ವಂತಿಕೆ ಇದೆ, ಇದನ್ನ ನೀವು MLA ಶಾಸಕರಿಂದ ನೀವು ಅನುಮೋದನೆ ಪಟ್ಟಿ ತಗೊಂಡು ಇದನ್ನು ವಿತರಣೆ ಮಾಡೋ ಕ್ರಮ ಕೈಗೊಳ್ಳಿ ಅಂತ. ಏನು ರೈತ ಬಾಂಧವರು SC/ST ಅದಾರ ಇದರ ಸದುಪಯೋಗನ ಪಡ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಇಲ್ಲಿ ಜಿಲ್ಲೆಯಾದ್ಯಂತ ರಸಮೇವು ಉತ್ಪಾದನೆ ಮಾಡೋ ಬಗ್ಗೆ ನಾವು ಈಗ ಹಿಂದೆಲ್ಲ ರಸಮೇವು ಅಂತ ಹೆಂಗಿತ್ತಂದ್ರೆ ನೀವು ಗುಂಡಿ ತೆಗೆದು ಅದನ್ನ ಸಿಮೆಂಟ್ ಕಾಂಕ್ರೀಟ್ ಮಾಡಿ ಅದನ್ನ ನೀವು ಅದನ್ನ ರಸಮೇವನ್ನು ಹಸಿಮೇವನ್ನು ಕಚ್ಚಿ ಕಟ್ ಮಾಡಿ ಅಂತ ಅದಕ್ಕೆ ಮೊಲಾಸಿಸ್ಸು ಮತ್ತು ಉಪ್ಪು ಮತ್ತು ಇದನ್ನ ಹಾಕಿ ಅದನ್ನ ಟೈಟ್ ಪ್ಯಾಕ್ ಮಾಡ್ಬೇಕಂತ ಇದೆ. ಎಲ್ಲ ಒಂದ್ ಕಡೆ ಕೆಳಗಡೆ ತೇವಾಂಶ ಹೆಚ್ಚು ಇತ್ತಂದ್ರೆ ಅದು ಬೂಸ್ಟ್ ಬರೋದು ಹಾಳಾಗೋದು ತೊಂದರೆ ಆಗುತ್ತೆ. ಈಗ ಏನ್ ಮಾಡಿದ್ರೆ ಅಂದ್ರೆ ಡಿಸ್ಪೋಸಬಲ್ ಬ್ಯಾಗ್ಸ್ ಅಂತ ಬಂದವು, ರಸಮೇವಿನ ಬ್ಯಾಗ್ಸ್. ಅವೇನಿಲ್ಲ ಏರ್ ಟೈಟ್, ನಾವು ಏನು ಚೀಲದಲ್ಲಿ ಹೆಂಗ್ ತುಂಬಿ ಕಟ್ಬೇಕು ಆ ರೀತಿ ಒಂದು ಏರ್ ಟೈಟ್ ಮಾಡುವ ಬ್ಯಾಗ್ ರಸಮೇವಿನ ಬ್ಯಾಗ್ಗಳು ಬಂದವೆ. ಅದನ್ನ ಈಗ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು 682 ಫಲಾನುಭವಿಗಳನ್ನ ಆಲ್ಬಯ ಮಾಡಬೇಕು. ತಾಲೂಕಿಗೆ ನಾವು ನಿಗದಿ ಗುರಿಯನ್ನು ಕೊಟ್ಟಿದ್ದೀವಿ ರಸಮೇವು ಅವ್ರಿಗೇನಂತಂದ್ರೆ ನಾವು ಈಗ 500 kg ರಸಮೇವಿನ ಉತ್ಪಾದನೆ ಮಾಡುವ ಬ್ಯಾಗು ಮತ್ತು 100 kg ರಸಮೇವು ಉತ್ಪಾದನೆ ಮಾಡುವ ಬ್ಯಾಗ್ಗಳನ್ನು ಕೊಟ್ಟಿದ್ದೀವಿ ಮತ್ತು 5 kg ಒಂದು ಗೋವಿನ ಜೋಳದ ಕಿಟ್. ಯಾರು ಒಬ್ಬ ರೈತ ಅವನಿಗೆ ಸ್ವಲ್ಪ ನೀರಾವರಿ ಇದೆಯೋ ಅಥವಾ ಒಂದಿಷ್ಟು ಅವನು ಹತ್ತು ಗುಂಟೆಯಲ್ಲಿ ಇದ ಮಾಡಿಕೊಂಡು ಹಸಿಮೇವನ್ನು ಬೆಳ್ಕೊಂಡು ಆ ಹಸಿಮೇವು ಪ್ರೌಢಾವಸ್ಥೆ ಏನು 60-65 ದಿವಸ 70 ದಿವಸ ಆದ್ಮೇಲೆ ಏನು ಒಡೆ ಒಳಿಬೇವ ಟೈಮ್ನಲ್ಲಿ ಕಟಾವ್ ಮಾಡಿ ಪೀಸ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಆ ಏನು ನಾವು ಕೊಟ್ಟ ಬ್ಯಾಗ್ನಲ್ಲಿ ತುಂಬಿ ಟೈಟ್ ತುಂಬಿ ಕಟ್ಟಿ ಇಟ್ಟರೆ ನೀವು 21 ದಿವಸ ಆದ್ಮೇಲೆ ಅಥವಾ ಒಂದು ತಿಂಗಳಾದ್ಮೇಲೆ ಅದು ಪರಿವರ್ತನೆ ಆಗುತ್ತೆ, ರಸಮೇವಾಗಿ ಪರಿವರ್ತನೆ ಆದ್ವಾ. ಅದನ್ನು ನೀವು ಉಪಯೋಗಿಸ್ಕೊಂತ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಅದಕ್ಕೆ ತೇವಾಂಶದ ಏನಿಲ್ಲ, ನೀವು ಅದು ಕಟ್ಟಿ ಒಳ್ಳೆ ನೀವು ಒಂದು ರೂಮ್ನಲ್ಲಿ ಇಟ್ಕೊಂಡ್ರೆ ಸಾಕು, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ. ಈಗ ರಸಮೇವು ಕಿಟ್ಟನ್ನು ಇಡೀ 687 ಜನಗಳಿಗೆ ಆಲ್ರೆಡಿ ರೈತರ ಫಲಾವಣೆಗೆ ಆಯ್ಕೆ ಮಾಡಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವಿ. ಅದನ್ನು ಈಗ ಆಲ್ರೆಡಿ ನಾವು ಹಂಚಿಕೆಯನ್ನು ಮಾಡಿದ್ವಿ. ಇದರ ಜೊತೆಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ NLM ಅಂತ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮ. ಒಂದು ವಿಮೆ, ಜಾನುವಾರಿಗೆ ವಿಮೆ ಮಾಡಿಸ್ಬೇಕು. ಈ ಹಿಂದೆ ಇತ್ತು, ಏನೋ ಯಾವುದೇ ಜಾನುವಾರು ಸತ್ತರೆ ಸರ್ಕಾರ ಸ್ಟೇಟ್ ಗೌರ್ಮೆಂಟಿಂದ 10,000 ರೂಪಾಯಿ ಅವರಿಗೆ ಸಾಕಷ್ಟಕ್ಕೆ ಒಳಗಾದ ರೈತರಿಗೆ 10,000 ಕೊಡಬೇಕು ಅಂತಂದು ಈ 2.5 ವರ್ಷದ ಹಿಂದೆ ಇತ್ತು. ಪರಿಹಾರ ರೂಪದಲ್ಲಿ 10,000 ನಾವು ಇಲಾಖೆಯಲ್ಲಿ ಯಾವುದೇ ಜಾನುವಾರು ಯಾವುದೇ ಕಾರಣದಿಂದ ಆಕ್ಸಿಡೆಂಟ್ ಆಗಿರುವುದು, ಈ ರೋಗ ಬಂದಾಗಿರುವುದು, ಇದು ಇನ್ಸೂರೆನ್ಸ್ ಏನಾದ್ರು ಆ ಜಾನುವಾರು ಮಾಡಿದ್ರೆ ಇನ್ಸೂರೆನ್ಸ್ ಬರುತ್ತೆ, ತೊಂದರೆ ಇರಲಿಲ್ಲ. ಆದರೆ ಸಾಕಷ್ಟು ಜನ ಇನ್ಸೂರೆನ್ಸ್ ಅನ್ನು ಅಳವಡಿಸಿರಲಿಲ್ಲ, ಸಾಕಷ್ಟು ಜಾನುವಾರು ತೊಂದರೆಗಳಾಗಿ ಈ 2 ವರ್ಷದಿಂದ ಸುಮಾರು ಕಳೆದ ಹಿಂದೆ ನಾವು ಕೊಟ್ಟಿವಿ. ಒಂದು 4 ವರ್ಷ ನಾವು ಯಾವುದೇ ಜಾನುವಾರು ಏನೇ ಅಂತಂದ್ರೆ ರೈತರ ಇದು ಅದು ಇಂಟಿಮೇಷನ್ ಕೊಟ್ಟಮೇಲೆ ನಮ್ಮ ಪಶುವೈದ್ಯರು ಭೇಟಿ ಕೊಟ್ಟು ಅದು ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟ್ ಮಾಡಿ ಅದು ದೃಢೀಕರಿಸಿದ್ರೆ ಅವರಿಗೆ 10,000 ರೂಪಾಯಿ ಅನುದಾನ ತಲುಪ್ತಿತ್ತು. ಅದು ಈ 2.5 ವರ್ಷದಿಂದ ಅದು ನಿಲ್ಲಿಸಿದೆ, ನಾವು ಎರಡು ನಿಲ್ಲಿಸಿದೆ. ಅದಕ್ಕೆ ನಾವು ಈಗ ಕೇಂದ್ರ ಸರ್ಕಾರದ ಒಂದು ರಾಷ್ಟ್ರೀಯ ವಿಮಾ ಯೋಜನೆ ಅಡಿ ಲಸ್ಟ್ ಹಾಕಿದ್ರಲ್ಲಿ ನಾವು ಎಲ್ಲ ಹಸುಗಳಿಗೆ ವಿಮೆಯನ್ನು ಅಳವಡಿಸ್ತಾ ಇದ್ವಿ. ವಿಮೆ ಹೇಗೆತ್ತೆ ಅಂದರೆ SC/ST ಮತ್ತು BPL ಫಲಾನುಭವಿ ಆಗಿದ್ದರೆ ಅವರಿಗೆ 30% ಅವ್ರ ಕಾಂಟ್ರಿಬ್ಯೂಷನ್ ಕೊಡಬೇಕು. ಏನು ಪ್ರೀಮಿಯಂ ಇರುತ್ತೆ ಒಂದು ಹಸು ಇವತ್ತು ಅದರದ್ದು 50,000 ವ್ಯಾಲ್ಯೂ ಬೆಳಿತೈತೆ ಮಿಶ್ರ ತಳಿ ಅಂತ ಅಂದರೆ ಅದಕ್ಕೆ 2% ಅಂತಂದರೆ ಅದು 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿದಲ್ಲಿ ಅವರು 300 ರೂಪಾಯಿ ಫಲಾನುಭವಿ ಆಗಬೇಕು, 700 ರೂಪಾಯಿ ಸರ್ಕಾರದ ಒಂದು ಅಂದರೆ ಕೇಂದ್ರ ಸರ್ಕಾರದ ಸಹಾಯದ. ಇವೆರಡನ್ನ ನಾವು ಸೇರಿಸಿ ನಾವು ಒಂದು ನಮಗಿಲ್ಲಿ ನ್ಯಾಷನಲ್ ಇನ್ಸೂರೆನ್ಸ್ ಕಂಪ್ನಿಗೆ ನಾವು ಇದು ಮಾಡಿದ್ವಿ. ಆ ಇನ್ಸೂರೆನ್ಸ್ ಕಂಪ್ನಿಗೆ ನಾವು ನಮ್ಮ ಬಾಪ್ತು ಮತ್ತು ಅವ್ರ ಬಾಪ್ತನ್ನು ಕೊಟ್ಟರೆ ಅದು ಪಾಲಿಸಿ ಇದಾಗುತ್ತೆ. ಯಾವುದೇ ತೊಂದರೆಯಿಂದ ಹಸು ಸಾವಿಗಿಡಾದರೆ 50,000 ರೂಪಾಯಿ ಇನ್ಸೂರೆನ್ಸ್. ಅಂದರೆ ಸಂಕಷ್ಟಕ್ಕೆ ರೈತರು ಒಳಗಾಗಬಾರ್ದು, ಅದನ್ನು ವಿಮೆ ಮಾಡಿಸಿದ್ರೆ ಅದರ ದುಡ್ಡು ಅವರಿಗೆ ರೈತರಿಗೆ ತಲುಪುತ್ತೆ ಅಂತಂದ ಒಂದು ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಇದೊಂದು ಸ್ಕೀಮನ್ನು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದನ್ನು ನಾವು ಈಗ ಆಲ್ರೆಡಿ ನಮಗೆ ಈಗ ಆಲ್ರೆಡಿ 33 ಲಕ್ಷ ರೂಪಾಯಿ ಗುರಿಯನ್ನು ಕೊಟ್ಟು ನಮಗೆ ಕೊಟ್ಟಿದ್ರು. ಇದು ಅಲ್ಲೇ 33 ಲಕ್ಷ ಎಲ್ಲ ಕೆಟಗರಿ ಕೊಟ್ಟಿದ್ರು, ಎಸ್ ಸಿ ಎಸ್ ಟಿ ಮಾಡಬೇಕು, ಎಸ್ ಟಿ ಇಷ್ಟ ಮಾಡಬೇಕು, ಜನರಲಿಸ್ಟ್. ಇದ್ರ ಪ್ರಕಾರ ನೀವು ಆಲ್ರೆಡಿ ನಾವು ಅದನ್ನು ಗುರಿ ತಲುಪಿದ್ದೀವಿ. ಇನ್ನೂ ರೈತರು ಕೆಲವರು ಅಳವಡಿಸೋಕೆ ಇನ್ನೂ ಜಾನುವಾರು ಅದೇ ಅಂತ ಮುಂದೆ ಬರ್ತಾ ಇದಾರೆ. ಈಗ ನಾನು ಬಂದರೆ ನಾವು ಮತ್ತೆ ಅಡಿಷನಲ್ಲಾಗಿ ಸ್ಟೇಟ್ ಗೌರ್ಮೆಂಟಿಗೆ ಬಜೆಟ್ ಕೇಳ್ಕೊಂಡಿನಿ. ಸೊ ನಿಮ್ಗೆ ಎಷ್ಟು ಬೇಕೋ ಬಜೆಟ್ ಅಷ್ಟು ಬರುತ್ತೆ, ಸಾಕಷ್ಟು ಬಜೆಟ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇದರಿಂದ ಈಗ ಆಲ್ರೆಡಿ ನಮಗೆ ಆಲ್ರೆಡಿ 11 ಕೋಟಿ ಬಂದದ್ದು ನಮಗೆ ಖರ್ಚಾಗಿಲ್ಲ. ಎಲ್ಲ 31 ಜಿಲ್ಲೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ನೂ ಸಾಕಷ್ಟು ಹಣ ಉಳ್ಕೊಂಡಿದೆ. ನಮಗೆ ಈ ಮತ್ತೆ ಬೇಡಿಕೆ ನಾನು ಕೊಡ್ತಾ ಇದ್ದೀನಿ, ನೀವು ದಯವಿಟ್ಟು ನಮ್ಮ ರೈತ ಬಾಂಧವರು ಯಾರು ಜಾನುವಾರು ಸಾಕಾಣಿಕೆದಾರರು ಇದರ ಸದುಪಯೋಗ ಇನ್ನು ಪಡ್ಕೊಳ್ಳಿ. ಯಾಕಂದ್ರೆ ಎಲ್ಲೇ ಒಂದು ಕಡೆ ಹೈ ಈಲ್ಡಿಂಗು 70,000 80,000 ಕೊಡ್ತಾ ಇರ್ತಾರೆ, ಅದೇನಾರು ತೊಂದರೆಗೀಡಾಗಿ ಸಾವನ್ನು ಪಡೆದ್ರೆ ನಮ್ಮ ರೈತ ಸಂಕಷ್ಟಕ್ಕೆ ಒಳಪಡ್ತದೆ. ಅದರ ಸಂಕಷ್ಟಕ್ಕೆ ಒಳಪಡ ತಪ್ಪಿಸಬೇಕಾದ್ರೆ, ಯಾಕಂದ್ರೆ ಈಗ ಸರ್ಕಾರದಿಂದ ಯಾವುದೇ ಅವರಿಗೆ ಇದು ಸಿಗ್ತಾ ಇಲ್ಲ ಅವರಿಗೆ. ಆ ಋತು ಸಂಕಷ್ಟಕ್ಕೆ ಒಳಪಡಬಾರದು, ವಿಮೆ ಅಳವಡಿಸಿರ್ಬೇಕು ಅಂತಂದು ಎಲ್ಲ ನಮ್ಮ ರೈತ ಬಂದ್ರೆ ನನ್ನ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಡ್ತೇನೆ, ದಯವಿಟ್ಟು ನಿಮ್ಮಲ್ಲಿರುವ ಜಾನುವಾರುಗಳು ಪ್ರತಿಯೊಂದು ಕುಟುಂಬಕ್ಕೆ 5 ಜಾನುವಾರು ಮಾಡಿಸೋಕೆ ನಮಗೆ ಗೈಡ್ಲೈನ್ಸ್ ಅಲ್ಲಿ ಪ್ರಾವಿಜನ್ ಇದೆ. ಒಂದು ಮನೆಗೆ 5 ಜಾನುವಾರುಗಳನ್ನು ಅಳವಡಿಸಬಹುದು ಅಂತ ಸದುಪಯೋಗ ನೀವು ಇದು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆ ಜೊತೆಯಾಗಿ ನಮ್ಮ ಅನುಗ್ರಹ ಯೋಜನೆ ನಿಮಗೆಲ್ಲ ಗೊತ್ತಿದೆ, ಇದೆಲ್ಲ ಜಗಜ್ಜಾತ್ರ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಯಾವುದೇ ಕುರಿ ಮೇಕೆ ಮರಣ ಹೊಂದಿದ್ರೆ ಸರ್ಕಾರದಿಂದ 5,000 ರೂಪಾಯಿ 1 ವರ್ಷದ ಮೇಲ್ಪಟ್ಟ ಕುರಿಗೆ ನಾವು ಇದ ಕೊಡ್ತೀವಿ, ಸಹಾಯಧನ ಬರುತ್ತೆ. ಅಕಸ್ಮಾತ್ ಅದು 6 ತಿಂಗಳು ಮೇಲ್ಪಟ್ಟಾದ್ರೆ, 1 ವರ್ಷದ ಕೆಳಗಿಟ್ಟಿದ್ರೆ ಅದಕ್ಕೆ 2,000 ರೂಪಾಯಿ ಇಲ್ಲಿವರೆಗೂ ಸಹಾಯಧನ ನಾವು ಮಾಡ್ತೀವಿ. ಇದು ಏನ್ ಮಾಡ್ಬೇಕಂತಂದ್ರೆ ಅಷ್ಟೇ, ನಮ್ಮ ರೈತರು ಯಾವುದೇ ಕುರಿ ಮೇಕೆ ಮರಣ ಹೊಂದಿದ್ರೆ ಹತ್ತಿರದ ಪಶುವೈದ್ಯ ಸಂಸ್ಥೆಗಳಿಗೆ ತಿಳಿಸ್ಬೇಕು. ತಿಳಿಸಿ ಅದರ ಅವರಿಂದ ಅದನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಆ ರೆಕಾರ್ಡನ್ನು ಕೊಡಬೇಕಾಗತ್ತೆ ಅವ್ರು. ಯಾಕಂದ್ರೆ ಅದು ಆನ್ಲೈನ್ನಲ್ಲಿ ಅವ್ರಿಗೆ ಅಮೌಂಟ್ ರಿಮಿಟ್ ಆಗ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಶೀಡಿಂಗ್ ಆಗಿರುತ್ತೆ ಆ ಬ್ಯಾಂಕಿಗೆ. ಹಾಗಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕಿನ ಅಕೌಂಟ್ ನಂಬರ್ ಡೀಟೇಲ್ಸ್ ಕೊಟ್ಟರೆ ನಾವು ಅದನ್ನು ನಮ್ಮಲ್ಲಿ ಕಮಿಟಿ ಇರುತ್ತೆ, ತಾಲೂಕು ಸಮಿತಿ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ಅದನ್ನು ಅಪ್ರೂವ್ ಮಾಡಿ ನಾವು ಶೀಪ್ ಬೋರ್ಡ್ ಅಂತ ಒಂದು ಸಪರೇಟ್ ಬಾಡಿನೇ ಇದೆ, ಅದಕ್ಕೋಸ್ಕರ ಅಲ್ಲಿ ಕಳಿಸ್ಕೊಡ್ತೀವಿ. ಅವರು ಅಮೌಂಟ್ ಏನು ಸರ್ಕಾರದಿಂದ ಅನುದಾನ ರಿಲೀಸ್ ಆದಂಗೆ ಎಲ್ಲರಿಗೂ. ಈಗ ಆಲ್ರೆಡಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಲಾಸ್ಟ್ ಇಯರ್ ಬಂದಿದ್ದು ನಮಗೆ ಹೆಚ್ಚು ಕಡಿಮೆ 90,000 20,000 ಅದರ ಕಾಂಪನ್ಸೇಷನ್ ಬಂದಿದೆ. ಈಗ ಪೆಂಡಿಂಗ್ ಕಳೆದ ಒಂದು 3 ತಿಂಗಳಿಂದ ಅಮೌಂಟ್ ಈಗ ಮೊನ್ನೆನೂ ಬಂದಿದೆ. ಅದನ್ನು ಹಾಕಕ್ಕೆ ನಮ್ಮ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಇಲ್ಲಿ ಸಹಾಯಕ ನಿರ್ದೇಶಕರು ಅಂತಂದು ಅದಕ್ಕೆ ಒಬ್ಬರು ಡಾಕ್ಟರ್ ಇದ್ದಾರೆ, ಅದನ್ನೆಲ್ಲ ನೋಡ್ಕೊಡ್ತಿದ್ದಾರೆ. ಅವರಲ್ಲೂ ಸಾಕಷ್ಟು ಏನು ಸ್ಕೀಮ್ಗಳಿದೆ, ಕುರಿ ಕೊಡಿಸೋದು 10+1 ಕುರಿ ಅಂತ ಕೊಡ್ತಾ ಇದ್ದಾರೆ. ಸೊಸೈಟಿ ಇದೆ ಈಗ ಆಲ್ರೆಡಿ ಇಲ್ಲಿ ಅಲ್ಲೇ ಒಂದು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಸೊಸೈಟಿ ಸಂಘಗಳಂತಂದು ಈಗಲೇ ರಿಜಿಸ್ಟರ್ ಆಗಿದ್ದಾವೆ. ಅವ್ರ ರಿಜಿಸ್ಟರ್ ಮೂಲಕ ಅಲ್ಲಿ ಸೊಸೈಟಿ ಮೆಂಬರ್ ಆಗಿ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತಾರೆ. ಸೊಸೈಟಿಯ ಸದಸ್ಯರಾದವರಿಗೆ ಏನು ಅವರ ಚೀಫ್ ಬೋರ್ಡಿಂದ ಬಂದ ಪ್ರಯೋಜನಗಳನ್ನು ಮೊದಲು ಅವ್ರ ಮೂಲಕನೇ ಆಯ್ಕೆ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಅವರಲ್ಲೂ ಸಾಕಷ್ಟು ಕುರಿ ಮತ್ತು ಮೇಕೆಗಳನ್ನು ಕೊಡಿಸೋ ಒಂದು ಸ್ಕೀಮ್ ಇದೆ, ಅದನ್ನು ಕೊಡ್ಸೋಕ್ಕೆ ಅವರು ಅಲ್ಲಿ ಆಯ್ಕೆ ಸಮಿತಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತಿ ಅವರು ಅಧ್ಯಕ್ಷರಿರ್ತಾರೆ ಆಯ್ಕೆ ಸಮಿತಿಯಲ್ಲಿ. ಅವ್ರ ಮೂಲಕ ನಾವು ಆಯ್ಕೆ ಮಾಡಿ ಅವರುಗಳಿಗೆ ನಾವು ಈ ಕುರಿ ಮತ್ತು ಮೇಕೆ ಕೊಡಿಸೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಏನು ನಾನು 6 ತಿಂಗಳಿಂದ 1 ತಿಂಗಳು ಕುರಿ 3,000 ಅವರಕ್ಕೆ ಪ್ರಪೋಸಲ್ ಹೋಗಿದೆ. ಏನು ನಾವು 2 ವರ್ಷ ಅವ್ರಿಗೆ ಪ್ರಪೋಸಲ್ ಹೋಗಿದೆ, ಅದು ಅಪ್ರೂವ್ ಆಗಿ ಬಂದಿಲ್ಲ. ಆ ಮೋಸ್ಟ್ ಅಪ್ರೂವ್ ಆಗಿ ಬರ್ತಾ ಇದೆ, ಅದು ಅಪ್ರೂವ್ ಆಗಿದೆ, ಎಫ್ ಡಿ ಎಲ್ ಇದಾಗಿದೆ, ಇದು ಅಪ್ರೂವ್. ಅದು ಇನ್ನು ಮುಂದೆ ಅದು ಆದೇಶ ಬಂದ ಮೇಲೆ ಅದನ್ನು ಏನು 2 ವರ್ಷ ಕೊಡೋ ಬದಲು 3 ವರ್ಷ ಕೊಡ್ತಿದ್ವಿ. ಈ ನಿಟ್ಟಿನಲ್ಲಿ ನಾವು ಇದೆ. ಹಾಗೆ ಈ ಕುರಿಗಾಯಿಗಳಿಗೆ ಇನ್ಸೂರೆನ್ಸ್ 5 ಲಕ್ಷ ಸಾಕಷ್ಟು ನೀವೆಲ್ಲ ಕೇಳ್ಬೋದು. ಕುರಿಗಾಯಿಗಳು ಆಲ್ಮೋಸ್ಟ್ ಎಲ್ಲ ಸಂಚಾರಿ ಕುರಿಗಳು ಹೊರಗೆ ಇರ್ತಾರೆ, ತೊಂದರೆಗೆ ಈಡಾಗ್ತಾರೆ. ಏನಾರೇ ಈಗಿನ ಅನಾಹುತಗಳು ಕೆಲಮಿಟಿಸ್ ಅನಾಮಟಿಸೋದ್ರಿಂದ ಸಾವನ್ನಪ್ಪು, ಅದಕ್ಕೋಸ್ಕರ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಸಂಚಾರಿ ಕುರಿಗಾಯಿಗಳು ಫಸ್ಟ್ ಅವರಿಗೆ 5 ಲಕ್ಷದವರೆಗೆ ಇನ್ಸೂರೆನ್ಸ್ ಮಾಡಬೇಕು. ಪ್ರೀಮಿಯಂ ಸರ್ಕಾರದಿಂದನೇ ಕಟ್ತಾ ಇದೆ. ಈಗಲ್ರಿ ನಾವು ಅದನ್ನು ಅಪ್ಲಿಕೇಶನ್ ಸಂಚಾರಿ ಕುರಿಗಳ ಪಟ್ಟಿ ಮತ್ತು ಮಾಹಿತಿಯನ್ನು ತಗೊಂಡಿದ್ದೀವಿ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 2,265 ಗುರಿ ನಿಗದಿಪಡಿಸಿದ್ದಾರೆ. ಈಗ ಆಲ್ರೆಡಿ ನಮಗೆ 4,000 ಅಪ್ಲಿಕೇಶನ್ಸ್ ಬಂದಿವೆ. ಅದನ್ನು ಪ್ರಯಾರಿಟಿ ಮಾಡಿ, ಯಾಕಂದ್ರೆ ಎಲ್ಲರೂ ನಾವು ಸಂಚಾರಿ ಅಂತ ಎಲ್ಲರೂ ಕೊಟ್ಟಿರ್ತಾರೆ. ಅದನ್ನ ನಮ್ಮ ಲೋಕಲ್ ಡಾಕ್ಟರ್ ಅದನ್ನ ಪರಾಮರ್ಶಿಸಿ ಯಾರು ರಿಯಲ್ ನಿಜವಾಗ್ಲೂ ಸಂಚಾರಿ ಕುರಿಗಳಂದ್ರೆ 1 ತಿಂಗಳು ಹೊರಗೆ ಹೋಗಿ ಬರೋರು ಇರ್ತಾರೆ, 3 ತಿಂಗಳು ಹೊರಗೆ ಹೋಗಿ ಬರ್ತಾರೆ, 6 ತಿಂಗಳು ಹೊರಗೆ ಹೋಗಿ ಬರ್ತಾರೆ. ನಾವು ಹೆಚ್ಚು ದಿನ ಯಾರು ಹೆಚ್ಚಿಗೆ ಹೋಗ್ತಾರೆ, 6 ತಿಂಗಳು ಹೊರಗೆ ಇರುತ್ತೆ ಅಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರ 5 ಲಕ್ಷದವರೆಗೂ ಒಬ್ಬ ಮನುಷ್ಯ ಏನಾದ್ರು ಅನಾಹುತ ಆತಂದ್ರೆ ನ್ಯಾಚುರಲ್ ಕ್ಯಾಲಮಿಟಿಯಲ್ಲಿ 5 ಲಕ್ಷ ಬರುತ್ತೆ. ನ್ಯಾಚುರಲ್ ಕ್ಯಾಲಮಿಟಿ ಆದ್ರಿಂದ ಯಾವುದೇ ಒಂದು ಅನಾಹುತ ಆಗಿ ಬರುತ್ತೆ, ಅದ್ರ ಜೊತೆಯಾಗಿ ಇನ್ಸೂರೆನ್ಸ್ ಇತ್ತು 5 ಲಕ್ಷ. ಹೆಚ್ಚು ಸಂಕಷ್ಟಕ್ಕೆ ಆ ಕುಟುಂಬ ಇದಾಯ್ತು, ಒಬ್ಬ ಆ ಕುಟುಂಬ ಅವನಿಂದನೇ ಡಿಪೆಂಡ್ ಆಗಿರುತ್ತೆ. ಏನಾದ್ರೂ ತೊಂದರೆ ಆಗಿ ಅವನು ಹೋತಂದ್ರೆ ಅವನಿಗೆ ಆಧಾರ ಇಲ್ದಂಗೆ ಆಗುತ್ತೆ ಆ ಕುಟುಂಬ. ಕುಟುಂಬಕ್ಕೆ ಹೆಚ್ಚು ಆಧಾರ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಘೋಷಣೆ ಇದು. ಏನು 2021-22 ಘೋಷಣೆ ಆದ ಒಂದು ಆ ಬಜೆಟ್ನಲ್ಲಿ ಇದು ಕುರಿಗಾಯಿಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು, ಅವ್ರಿಗೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತಂದು ಈಗ ಇನ್ಸೂರೆನ್ಸ್ ಮಾಡ್ಸೋಕ್ಕೆ 5 ಲಕ್ಷವರೆಗೆ ನಾವೆಲ್ಲ ಪ್ರಪೋಸಲ್ ತೊಗೊಂಡಿದ್ವಿ, ಅಪ್ಲಿಕೇಶನ್ ತೊಗೊಂಡಿದ್ದೀವಿ. ಆದರೆ ಏನು ನಮ್ಮ ಗುರಿ ಇದೆ, ಆ ಗುರಿ ಮೀರಿ ನಾವು ಎಲ್ಲಾದ್ರು ಬೇರೆ ಡಿಸ್ಟ್ರಿಕ್ಟಿಂದ ಗುರಿ ಉಳಿತಿದ್ರೆ ಅವರನ್ನು ಪಡ್ಕೊಂಡು ನಾವು ಹೆಚ್ಚು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಯಾಕಂದರೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಕುರಿಗಳ ಪಾಪ್ಯುಲೇಷನ್ ಸುಮಾರು 17.5 ಲಕ್ಷ ಕುರಿಗಳ ಪಾಪ್ಯುಲೇಷನ್ ಇದೆ. ಸಾಕಷ್ಟು ಕುಟುಂಬಗಳು ಅದರ ಮೇಲೆ ತಮ್ಮ ಅವಲಂಬಿತರಾಗಿದೆ. ನಾವು ಹೆಚ್ಚು ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈ ಬಗ್ಗೆ ಎಲ್ಲ ನಮ್ಮ ಕುರಿಗಾಯಿಗಳು ನಾವು ಇನ್ಸೂರೆನ್ಸ್ ಮಾಡಿಸ್ತೀವಿ, ನೀವು ತಾವೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀರಿ, ಅವುಗಳನ್ನು ನಾವು ಕಾರ್ಯಗತಗೊಳಿಸೋಕ್ಕೆ ಕ್ರಮ ಕೊಳ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿವಸಗಳು ಒಂದು ಪುಣ್ಯಕೋಟಿ ದತ್ತು ಯೋಜನೆ ಅಂತಂದು ಮಾನ್ಯ ಮುಖ್ಯಮಂತ್ರಿಗಳ ಮಹದಾಶೆ ಕಾರ್ಯಕ್ರಮ ಇದು. ಏನು ನಮ್ಮಲ್ಲಿ ಗೋಶಾಲೆಗಳು, ಪ್ರೈವೇಟ್ ಗೋಶಾಲೆಗಳು 196 ಗೋಶಾಲೆ ನಮ್ಮ ಸ್ಟೇಟಲ್ಲಿ ಇದಾವೆ. ನಮ್ಮ ಜಿಲ್ಲೆಯಲ್ಲಿ 12 ಗೋಶಾಲೆಗಳು ಇದಾವೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 12 ಗೋಶಾಲೆ, ಸ್ಟೇಟಲ್ಲಿ 196 ಗೋಶಾಲೆ. ಏನು ಗೋಹತ್ಯೆ ನಿಷೇಧ ಕಾನೂನು 2020 ಇದು ಏನು ಎನ್ಫೋರ್ಸ್ ಆದಮೇಲೆ, ಆವಾಗ ಎಲ್ಲ ಜಾನುವಾರುಗಳು ಕೆಲವು ಅನಾಥ ಆಕತ್ತಿದ್ವು, ಕೆಲವರು ಸಾಕಾಣಿಕೆಯಿಂದ ತೊಂದರೆ ಆಗಿ ಬಿಡೋಕ್ರು, ಕೆಲವರು ನಾವು ಸೀಜ್ ಮಾಡಕತ್ತಿದ್ವಿ. ಗೋಹತ್ಯೆ ನಿಷೇಧ ಕಾನೂನು ಅಡಿಯಲ್ಲಿ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಅಥವಾ ಇಲ್ಲಿಗಲ್ ವಧೆ ಮಾಡೋದು, ಆಮೇಲೆ ಯಾರೇ ಅದಕ್ಕೆ ಪ್ರೇರೇಪಣೆ ಮಾಡಿದ್ರೆ ಅವ್ರ ಬಗ್ಗೆ ಇದಕ್ಕೆ ದೊಡ್ಡ ಬಹಳ ಕಠಿಣವಾದ ಶಿಕ್ಷೆ ಇದೆ. ತಮಗೆ ಗೊತ್ತಿದೆ ಕಠಿಣ, ನಮ್ಮ ಸಾರ್ವಜನಿಕರು ಇದು ತಿಳ್ಕೊಳ್ಬೇಕಾಗಿತ್ತು. ಹಿಂದೆ ಈ ಗೋಹತ್ಯೆ ನಿಷೇಧ ಕಾನೂನು 1961 ಬಂದಿದೆ, ಅದ್ರ ಬಗ್ಗೆ ಹೆಚ್ಚು ನಾವು ಇದು SPC ಆಕ್ಟ್ ಇದರಲ್ಲೇ ಅದು ಕಾನೂನು ಇದರಲ್ಲಿ ಬಂದಿದೆ. ಅಲ್ಲಿ ಹೆಚ್ಚು ನಾವು ಏನು 500 ರೂಪಾಯಿ ದಂಡ, 6 ತಿಂಗಳು ಬಿಟ್ಟಿಗೆ ಸಜೆ ಅಂತ ಒಂದಿತ್ತು. ನಾಮಿನಲ್ ಆಗಿ ಅದು ಘೋಷಣೆ ಆಗಿ ಯಾವುದು ಇಂಪ್ಲಿಮೆಂಟ್ ಯಾವಾಗ 2020 ಗೋಹತ್ಯೆ ನಿಷೇಧ ಕಾನೂನು ಭಾರಿ ಎಫೆಕ್ಟಿವ್ ಆಗಿ ಸರ್ಕಾರ ತಗೊಳ್ತಾ ಇದೆ. ಈಗ ಎಲ್ಲ ನಮ್ಮ ಇಲಾಖೆಯು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿದೆ. ಇವತ್ತು ಗೋಹತ್ಯೆ ನಿಷೇಧ ಕಾನೂನಲ್ಲಿ ಯಾರೇ ಪ್ರೇರಿತರಾಗಿ ಕೊಡಂಗಿಲ್ಲ, ಸಾಕಾಣಿಕೆ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ. ಯಾವುದಾದ್ರೂ ಇದನ್ನು ವೈಲೇಟ್ ಮಾಡಿ ಕಂಡು ಬಂದರೆ ಫಸ್ಟ್ ಮೊದಲನೇ ತಪ್ಪು ಮಾಡಿದವರಿಗೆ 1 ಜಾನುವಾರಿಗೆ 50,000 ಮ್ಯಾಕ್ಸಿಮಮ್ ಆಫ್ 5 ಲಕ್ಷವರೆಗೆ ದಂಡ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಅದು ಸಾರ್ವಜನಿಕರು, ಒಂದು ಏನಾದ್ರು ಅವರು ಗೋಹತ್ಯೆ ನಿಷೇಧ ಕಾನೂನು ಅಡಿಯಲ್ಲಿ ಅವರು ತಪ್ಪಿತಸ್ಥರಾಗಿ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡಿ ಸೀಜ್ ಆಗಿ ಕೇಸ್ ಫೈಲ್ ಆತಂದರೆ, ಆ ತಪ್ಪಿತಸ್ಥರ ಅಂತಂದು ಅದು ಸಾಬೀತಾತಂದರೆ 1 ಜಾನುವಾರಿಗೆ 50,000 ರೂಪಾಯಿಂದ ಹೆಚ್ಚು ಜಾನುವಾರು 15 ಇತ್ತಂದ್ರೆ 5 ಲಕ್ಷವರೆಗೆ ದಂಡ, 3 ವರ್ಷದಿಂದ 7 ವರ್ಷದವರೆಗೆ ಸಜೆ. ಇದು ಮೊದಲನೇ ಅವರು ತಪ್ಪು ಮಾಡಿದರೆ, ಅಕಸ್ಮಾತ್ ಕನ್ಕರೆಂಟ್ 2ನೇ ತಪ್ಪು ಮಾಡಿದರೆ 1 ಜಾನುವಾರಿಗೆ 1 ಲಕ್ಷದಿಂದ ಮ್ಯಾಕ್ಸಿಮಮ್ 10 ಲಕ್ಷವರೆಗೆ ದಂಡ, ಅದು ಪನಿಷ್ಮೆಂಟ್ ಸಜೆ 10 ವರ್ಷದವರೆಗೆ ಹೋಗ್ಬೋದು. ಇದು ಭಾರಿ ಕಠಿಣವಾದ ಕಾನೂನು ಇದೆ. ದಯವಿಟ್ಟು ಇದರ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು, ಎಸ್ಪೆಷಲಿ ಇದೇನು ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡೋರು ಮತ್ತು ಯಾರ್ಯಾರೇ ಗೋವನ್ನು ಕಡಿಯೋಕ್ಕೆ ಪ್ರೇರೇಪಣೆ ಕೊಡೋರು, ಮಾರಾಟ ಮಾಡೋದು, ಎಲ್ಲರೂ ಇದ್ರ ತಪ್ಪಿಸ್ತರ ಆಗ್ತಾರೆ. ಇದರಲ್ಲಿ ನಮಗೆ ಈ ಸರ್ಕಾರದಿಂದ ನಮಗೆ ಪ್ರಯೋಜನ ಸಿಕ್ಕಿರೋದು, ಎಮ್ಮೆ ಅಥವಾ ಕೋಣ 13 ವರ್ಷದ ಮೇಲ್ಪಟ್ಟವರಿಗೆ ಅನ್ನು ನಾವು ಅದನ್ನು ಮಾಂಸಕ್ಕಾಗಿ ಕಡಿತೆ ಮಾಡ್ಬೋದು ಅಂತ, ಅದು ಡಾಕ್ಟ್ರಿಂದ ಸರ್ಟಿಫಿಕೇಟ್ ಮಾಡ್ಕೋಬೇಕು. ಸರ್ಟಿಫಿಕೇಟ್ ಮಾಡಿಕೊಂಡ್ರೆ ಅದನ್ನು ನಾವು ಅದಕ್ಕೆ ಏನು ಪನಿಷಮ್ ಅಲ್ಲಿಲ್ಲ. ಮತ್ತು ಯಾವುದೇ ಕಾರಣದಿಂದ ರಿಲ್ಯಾಕ್ಸೇಷನ್, ಯಾವುದೇ ಕಾರಣದಿಂದ 8 ವರ್ಷದ ತಗೊಂಡು 13 ವರ್ಷದ ಅಂತಂದು ನೀವು ಒತ್ತಾಯ ಮಾಡಿ ಅದನ್ನು ಮಾಡಿಸಂಗಿಲ್ಲ. 13 ವರ್ಷದ ರಿಯಲ್ ಆಗಿ 13 ವರ್ಷದ ಅದು ಡಾಕ್ಟ್ರು ಅದರ ಹಲ್ಲು ಮತ್ತು ಅದರ ಇದನ್ನು ನೋಡಿ ಅವರು ಕೊಂಬಿನ ಒಂದು ರಿಂಗ್ಸ್ ಅಂತ ಬರ್ತವೆ, ಅದರ ಬೇಸರ ಮೇಲೆ ಅವರು ಏಜನ್ ತೀರ್ಮಾನ ಮಾಡ್ತಾರೆ ಕೋಣ ಮತ್ತು ಎಮ್ಮೆ 13 ವರ್ಷದ ಮೇಲ್ಪಟ್ಟವಕ್ಕೆ ನಾವು ಸ್ಲಾಟರ್ ಮಾಡೋಕ್ಕೆ ಪರ್ಮಿಷನ್ ಇದೆ. ಅಂಥವುಗಳನ್ನು ನಾವು ಹತ್ಯೆ ಮಾಡಬಹುದು, ಹೊರತು ಇನ್ನು ಉಳಿದ ಯಾವ ಜಾನುವಾರುಗಳನ್ನು ಗೋತಿ ನಿಷೇಧ ಕಾನೂನು ಒಳಪಡುತ್ತೆ, ಯಾವ ಕಾರಣದಿಂದ ಗೋತಿಯ ನಿಷೇಧ ಮಾಡೋಂಗಿಲ್ಲ. ದಯವಿಟ್ಟು ನಮ್ಮ ಈ ಪುಣ್ಯಕೋಟಿ ದತ್ತು ಯೋಜನೆ ಅಂತಂದು ಏನು ಈ ಗೋತಿ ನಿಷೇಧ ಕಾನೂನು ಬಂದಾಗ ನಮ್ಮಲ್ಲಿ ಸರ್ಕಾರಿ ಗೋಶಾಲೆಗಳು ಪ್ರಾರಂಭ ಮಾಡೋಕ್ಕೆ ಪ್ರಾರಂಭ ಆಗೋದು. ಆಗ ಸರ್ಕಾರಿ ಗೋಶಾಲೆಗೆ ಜಿಲ್ಲೆಗೊಂದು ಗೋಶಾಲೆ ಅಂತಂದು ಈಗ ಆಲ್ರೆಡಿ 2021-22 ಬಜೆಟ್ನಲ್ಲಿ ಅನೌನ್ಸ್ ಆದ್ರಿಂದ ಎಲ್ಲಾ ಜಿಲ್ಲೆಗೊಂದು ನಮಗೆ ಸರ್ಕಾರಿ ಗೋಶಾಲೆ ಪ್ರಾರಂಭ ಆಗ್ತಾ ಇದಾವೆ. ಈಗ ನಮ್ಮ ಚಿತ್ರದುರ್ಗದಲ್ಲಿ ಕುರುಡಿಹಳ್ಳಿ ಅಂತಂದು ಚಳ್ಳಕೆರೆ ತಾಲೂಕು ಕುರುಡಿಹಳ್ಳಿ ಸರ್ವೆ ನಂಬರ್ 17ರಲ್ಲಿ ಈಗ ಆಲ್ರೆಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಕಾಮಗಾರಿ ಇದಾಗಿದೆ. ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಮುಗಿದಾಗ ನಾವು ಅಲ್ಲಿ ಅದನ್ನು ಲೋಕಾರ್ಪಣೆ ಮಾಡೋಕ್ಕೆ ಕ್ರಮಗೊಳ್ತೀವಿ. ಇದಾದಂತರ ಈಗ ಏನು ಜಾನುವಾರುಗಳು ಗೋಶಾಲೆಗೆ ಹೆಚ್ಚು ಬರಕತ್ತಿದ್ದು ಸೀಜ್ ಮಾಡಿ, ಅವು ಎಲ್ಲಿ ನಮ್ಮ ಪ್ರೈವೇಟ್ ಗೋಶಾಲೆ ಸಂಕಷ್ಟ ಕೊಡಬಾರ್ದು ಅಂತ ಪುಣ್ಯಕೋಟಿ ದತ್ತು ಯೋಜನೆ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಹದಾಶೆಯಿಂದ ಮೊನ್ನೆ 28ಕ್ಕೆ ಲೋಕಾರ್ಪಣೆ ಮಾಡಿದೆ. ದಯವಿಟ್ಟು ಪ್ರಾಣಿ ಪ್ರಿಯರು ಸಾಕಷ್ಟು ಇದನ್ನ ನಮ್ಮ ಹುಟ್ಟಹಬ್ಬ ಆಚರಿಸ್ಕೊಂತಾರೆ ಅಥವಾ ಮಕ್ಕಳು ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಗೋಗ್ರ ಜೊತೆಗೆ ಹುಟ್ಟಹಬ್ಬ ಮಾಡಿಸ್ಕೊಂಡು ಅವರಿಗೆ ವಾರ್ಷಿಕ ಏನು ನಿರ್ವಹಣೆಗೆ 11,000 ರೂಪಾಯಿ ಅಂತಂದು ಒಂದು ಫಿಕ್ಸ್ ಮಾಡಿದೆ ಸರ್ಕಾರ. ಒಂದು ಗೋವನ್ನು ಒಂದು ವರ್ಷಕ್ಕೆ ನಿರ್ವಹಣೆಗೆ 11,000 ರೂಪಾಯಿ ಇರುತ್ತೆ. ಅದು ದಿನಕ್ಕೆ 70 ರೂಪಾಯಿ ಹಂಗೆ ಇಂಡಿಯಾ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ 70 ರೂಪಾಯಿ ಇರುತ್ತೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ 11,000 ರೂಪಾಯಿ ವರ್ಷಕ್ಕೆ ವಾರ್ಷಿಕ ನಿರ್ವಹಣೆ ವೆಚ್ಚ. ಅದಕ್ಕಸ್ಮಾತ್ ಆರು ತಿಂಗಳಾದರೆ ನೀವು 5,000 ರೂಪಾಯಿಗೂ ಅದನ್ನು ದತ್ತು ಪಡೆದು ನಮ್ಮ ಆನ್ಲೈನಲ್ಲೇ ಇರುತ್ತೆ. ಆನ್ಲೈನ್ ಅದು ಏನು ನೀವು ಅದು ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ಯಾವ ಗೋಶಾಲೆ ಯಾವ ಆಕಳು ಪ್ರತಿಯೊಂದು ಆಕಳುಗಳ ಫೋಟೋವನ್ನು ನಾವು ಅಪ್ಲೋಡ್ ಮಾಡಿದ್ವಿ. ಸುಮಾರು 196 ಗೋಶಾಲೆಗಳ 40,000 ಜಾನುವಾರು ಅದಾವೆ. ಈಗಾಗಲೇ ನಾವು 20-25,000 ಜಾನುವಾರು ಅವು ಅಪ್ಲೋಡ್ ಮಾಡಿದ್ವಿ. ನಿಮಗೆ ಯಾವ ಗೋವು ಬೇಕು ಆ ಗೋವಿನ ಫೋಟೋ ಸಿಗುತ್ತೆ. ಆ ಗೋವನ್ನ ನೀವು ಅದರ ಓಲೆ ನಂಬರ್ ಇರುತ್ತೆ, ಅದರ ಡೀಟೇಲ್ಸ್ ಇರುತ್ತೆ, ಅದನ್ನು ನೀವು ಅಡಾಪ್ಟ್ ಮಾಡ್ಕೊಂಡು 11,000 ಕೊಟ್ಟು ಅಡಾಪ್ಟ್ ಮಾಡ್ಕೊಂಡ್ಬಿಡಿ. ದಯವಿಟ್ಟು ನಮ್ಮ ಸಾರ್ವಜನಿಕರು ನನ್ನ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಗೋ ರಕ್ಷಣೆಗೆ ಈ ಪುಣ್ಯಕುಡಿ ದತ್ತು ಯೋಜನೆಗೆ ತಾವೆಲ್ಲರೂ ಬಾಧಿತರಾಗಿ ತಾವೆಲ್ಲರೂ ದತ್ತು ತಗೊಳ್ಳಿ. 3 ತಿಂಗಳು ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ವರ್ಷಕ್ಕೆ ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಲಾಖೆಯಿಂದ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ ಅದು ಭಾಳಷ್ಟು ನಮ್ಮ ರೈತರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇವತ್ತು ನಮ್ಮ ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ತಾವು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟರೆ ಇದರ ಒಂದು ಸದುಪಯೋಗ ನಮ್ಮ ರೈತ ಬಾಂಧವರು ಅಥವಾ ಪಶುಪಾಲನೆ ಮಾಡುವಂಥ ನಮ್ಮ ರೈತರು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳ ಕುರಿತು ಚಿತ್ರದುರ್ಗದ ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೊಂದು ಪ್ರಕಟಣೆ. 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ FAQ ಗುಣಮಟ್ಟದ ಪ್ರತಿ ಕ್ವಿಂಟಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ಹೀಗಿದೆ. ಭತ್ತ ಸಾಮಾನ್ಯ 2,040 ರೂಪಾಯಿ, ಭತ್ತ ಗ್ರೇಡ್ ಎ 2,060 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಲ್ಗೆ 2,970 ರೂಪಾಯಿಗಳು, ಜೋಳ ಮಾಲ್ದಂಡಿ 2,990 ರೂಪಾಯಿಗಳು, ಸಜ್ಜೆ 2,350 ರೂಪಾಯಿಗಳು, ರಾಗಿ 3,578 ರೂಪಾಯಿಗಳು, ಮೆಕ್ಕೆಜೋಳ 1,962 ರೂಪಾಯಿಗಳು, ತೊಗರಿ 6,600 ರೂಪಾಯಿಗಳು, ಹೆಸರು 7,755 ರೂಪಾಯಿಗಳು, ಉದ್ದು 6,600 ರೂಪಾಯಿಗಳು, ಶೇಂಗಾ 5,850 ರೂಪಾಯಿಗಳು, ಸೂರ್ಯಕಾಂತಿ ಬೀಜ 6,400 ರೂಪಾಯಿಗಳು, ಸೋಯಾಬೀನ್ ಹಳದಿ 4,300 ರೂಪಾಯಿ, ಎಳ್ಳು 7,830 ರೂಪಾಯಿ, ಹುಚ್ಚೆಳ್ಳು 7,287 ರೂಪಾಯಿ, ಹತ್ತಿ ಮಧ್ಯಮ ಎಳೆ 6,080 ರೂಪಾಯಿ, ಹತ್ತಿ ಉದ್ದ ಎಳೆ 6,380 ರೂಪಾಯಿದಂತೆ ಬೆಂಬಲ ಬೆಲೆಯನ್ನು ಘೋಷಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳನ್ನು ಸಂಪರ್ಕಿಸುವುದು. ಪ್ರಕಟಣೆ ಕೇಳಿದಿರಿ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೇ ನವ ವಿಕಾಸ್ ಕೆ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯೇ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯೇ ಹರ್ ಘರ್ ಫಹರಾಯೆ ತಿರಂಗಾ. ಈಗ ಜಿ ಸಿದ್ದರಾಜು ಮತ್ತು ಎಂ ಕೆ ಸಿದ್ದರಾಜು ಹಾಡಿರುವ ಜನಪದ ಗೀತೆ. ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚೇರಿ ದೀಪಗಳ ಸ್ವಾಮಿ ಕಾಕಿರಿ ಧೂಪಗಳ ದೇವಾ ನೆಲೆಗೊಂಡ ಅಡವಿಲ್ ಮದೇವಾ ನೆಲೆಗೊಂಡ ಮದೇವ್ನ ಕೊಂಡ ಬಾರಿ ಪುತ್ತಂಡ ಅಡವಿಲ್ ಮದೇವಾ ನೆಲೆಗೊಂಡ ಅಡವಿಲ್ ಮದೇವಾ ನೆಲೆಗೊಂಡ ಅಡವಿಲ್ ಮದೇವಾ ನೆಲೆಗೊಂಡದ ನೋಡಿ ಅಡವಿಲ್ ಮದೇವಾ ನೆಲೆಗೊಂಡದ ನೋಡಿ ಆಕಾಶದ ಗಂಟೆ ತಣಿರೆಂದೋ ಪಗಳ ಪಾಕಿರಿ ಧೂಪಗಳ